ಅದೇ ಸೀಲ್ಡ್ ಒಂದ್ ತೆಗಿಬೇಕು, ತೆಗಿಬೇಕಾದ್ರೆ ಸೀಲ್ಡ್ ಒಂದ್ ತೆಗೆದು ಆಮೇಲೆ ಬಾಕ್ಸಿಗೆ ಹಾಕಿದ್ಮೇಲೆ ಗಾಳಿ ಏನು ಹೋಗ್ಬಾರ್ದು, ಕ್ಯಾಪ್ ನ ಕರೆಕ್ಟ್ ಆಗಿ ಹಾಕ್ಬೇಕು. ತಗೊಂಡ್ ನಮ್ಮ ಹತ್ರನೇ ತಗೊಂಡವ್ರು ಅದೇ ಕ್ಯಾಪ್ ಎಲ್ಲ ಕರೆಕ್ಟ್ ಆಗಿ ಹಾಕೊಳ್ಳಿ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಆಗಿ ತೆಗ್ದ್ವಿ ಅಂತ ಅಂದ್ರೆ ಹುಳಿ ಬರದೇ ಇಲ್ಲ. ಆಮೇಲೆ ಬಿಸಿ ಯಾವ್ದೇ ಕಾರಣಕ್ಕೂ ಮಾಡ್ಲೇಬಾರ್ದು. ತೆಗೆದು ಜೇನುತುಪ್ಪನ ಬಿಸಿ ಮಾಡಬಾರ್ದು. ಆಯ್ತು, ಈಗ ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯ ಒಂದು ವರ್ಷಕ್ಕೆ ತಾವು ಎಷ್ಟು ತುಪ್ಪ ತೆಗಿತೀರಿ ಒಂದು ಪೆಟ್ಟಿಗೆಯಿಂದ? ಸಾಮಾನ್ಯವಾಗಿ ಅಜಮಾಸ್ ಐದರಿಂದ ಆರು ಒಂದು ವರ್ಷಕ್ಕೆ ತೆಗಿತೀರಿ ಅಂದ್ರೆ ಎರಡು ಸಾರಿ ನೀವು ಅದು ಕಟಾವಿಗೆ ಬರುತ್ತಾ? ಇಲ್ಲ ಇಲ್ಲ, ಅಂದ್ರೆ ನಮ್ ಕಡೆ ಒಂದೇ ಸರ್ತಿ ಬರೋದು, ಮಾರ್ಚ್ ಟು ಏಪ್ರಿಲ್ ಅಷ್ಟೇ ಬರೋದು. ಮತ್ತು ಉಳಿದ ವರ್ಷದಾದ್ಯಂತ ನೀವೇ ಫೀಡ್ ಮಾಡಬೇಕು? ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ಫೀಡ್ ಮಾಡಿದ್ರೆ ಸಾಕು. ಅಂದ್ರೆ ನಮ್ ಕಡೆ ತುಂಬಾ ಮಳೆ ಇರತ್ತಲ್ವಾ, ಅದಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ ಅನ್ನೋ ರೀಸನ್ಗೆ ಆ ಟೈಮಲ್ಲಿ ಮಾತ್ರ ಫೀಡ್ ಮಾಡ್ತೀವಿ. ಫೀಡ್ ಮಾಡೋದು ಏನು, ಜೇನು ರಕ್ಷಣೆ ಮಾಡ್ಕೊಳಕ ಹೆಂಗೆ? ಹೌದು ಸರ್, ರಕ್ಷಣೆ ಮಾಡ್ಕೊಳಕ್ಕೆ, ಆಮೇಲೆ ಅದು ಕಟ್ಲಿಕ್ಕೆ ಈಸಿ ಆಗ್ಲಿ ಅನ್ನೋದಕ್ಕೆ. ಜೇನು ರಕ್ಷಣೆ ಅಂದ್ರೆ ಈಗ ಬಿಟ್ಟು ಹೋಗ್ಬಾರ್ದು ಅಂತ? ಹಾ ಹೌದು. ಆಮೇಲೆ ಫ್ಲವರಿಂಗ್ ಅಂದ್ರೆ ಹೂವಿನ ಸೀಸನ್ ಎಲ್ಲ ಇಲ್ಲ ಅಂತ ಅಂದ್ರೆ ಫುಡ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅದು ಹೂ ಎಲ್ಲಿ ಇದೆಯೋ ಅಲ್ಲಿ ಹುಡ್ಕೊಂಡು ಹೋಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಒಂದು ಜೇನು ತಮ್ಗೆ ಗೊತ್ತಿದ ಪ್ರಕಾರ ಒಂದು ಜೇನು ಹುಳ ಈಗ ಆಹಾರ ಹುಡ್ಕೊಂಡು ಅಂದ್ರೆ ಹೂವಿನ ಮಕರಂದ ಸಂಗ್ರಹಣೆ ಮಾಡ್ಲಿಕ್ಕೆ ಹೋಗ್ತದಲ್ಲ, ಸಾಮಾನ್ಯ ಎಷ್ಟು ದೂರ ಹೋಗ್ಬೋದು ಇದ್ ಬಗ್ಗೆ ಏನಾದ್ರು ಗೊತ್ತಾ? ಒಂದ್ರಿಂದ ಒಂದೂವರೆ ಕಿಲೋಮೀಟರ್ ತನಕ ಹೋಗತ್ತೆ. ಆ ತರ ಹೋಗ್ಬೋದು ಅಂತ ಅಂದಾಜು ಫುಲ್ ಕವರ್ ಮಾಡತ್ತೆ. ಈಗ ತಾವು ತಮ್ಮ ಮನೆಯಲ್ಲಿ ಎಷ್ಟು ಜೇನು ಪೆಟ್ಟಿಗೆನ ಇಟ್ಟಿರಿ, ಎಷ್ಟು ಕುಟುಂಬ ಇದೆ ಜೇನು ಕುಟುಂಬ? ಇವಾಗ 250 ಇದೆ. 250 ಇದೆ ಅಂದ್ರೆ ತಾವು ಸಂಪೂರ್ಣವಾಗಿ ತಮ್ಗೆ ಬೇರೆ ಕೆಲಸ ಮಾಡಕ್ ಟೈಮೇ ಇಲ್ಲ, ಮಗ್ನರಾಗ್ಬಿಟ್ಟಿರಿ. ಹೌದು ಸರ್, ಹೌದು. ಅಂದ್ರೆ ನಾವು ಬೆಂಗಳೂರಲ್ಲೂ ಇಟ್ಟಿರೋದ್ರಿಂದ ಇಲ್ಲೂ ಇಟ್ಟಿರಿ. ಹೌದು, ಬೆಂಗಳೂರಲ್ಲೂ ಇರೋದ್ರಿಂದ ಊರ್ ಕಡೆನೂ ಇರತ್ತೆ, ಎರಡು ಕಡೆ ಓಡಾಡದೇ ಆಗತ್ತೆ, ಎರಡು ಕಡೆನೂ ಮೈಂಟೈನ್ ಮಾಡ್ತಾ ಇರ್ತೀವಿ. ಅಂದ್ರೆ ಸಂಚಾರಿ ಪೆಟ್ಟಿಗೆ ಇಟ್ಟಿರಾ ಹೆಂಗೆ? ಸಂಚಾರಿ ಪೆಟ್ಟಿಗೆ ಅಂದ್ರೆ ಪೆಟ್ಟಿಗೆನ ಇಲ್ಲಿ ಬೆಂಗಳೂರು ಹೂ ಬಿಟ್ಟಾಗ ಇಲ್ಲಿನ ಗಿಡಗಳು ಅಥವಾ ಏನು ಬೆಳೆಯಲ್ಲಿ ಹೂ ಬಂದಾಗ ಇಲ್ಲಿ ಪೆಟ್ಟಿಗೆ ಇಟ್ಟರೆ ಅದು ಒಳ್ಳೇದಾಗುತ್ತೆ. ಅದೇ ತರ ಮಲೆನಾಡು ಕಡೆ ಅಲ್ಲಿ ಹೂಗಳು ಬಂದಾಗ ಈ ಪೆಟ್ಟಿಗೆನ ಅಲ್ಲಿ ತಗೊಂಡು ಹೋದ್ರೆ ಅಲ್ಲಿ ನಿಮ್ದು ಜಾಸ್ತಿ ಇಳುವರಿ ಬರ್ಬೋದಲ್ಲ ಅಂತ. ಆಕ್ಚುಲಿ ಹೌದು ಸರ್, ಅದೇ ಮೈಗ್ರೇಷನ್ ಮಾಡ್ತೀವಿ ನಾವು. ಮಾಡ್ತೀರಾ? ಸೀಸನ್ ಟೈಮಲ್ಲಿ ಇಲ್ಲಿಂದ ಅಲ್ಲಿ ತಗೊಂಡು ಸ್ಥಳಾಂತರ ಮಾಡ್ತೀರಿ? ಹಾ, ಸ್ಥಳಾಂತರ ಜೇನು ಕೃಷಿ ಮಾಡ್ತೀವಿ. ಯಾವ ಸೀಸನ್ ನಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಶಿಫ್ಟ್ ಮಾಡ್ಕೊಂತ ಇರ್ತೀರಾ? ಅಂದ್ರೆ ಬ್ಯಾಂಗ್ಳೂರಲ್ಲಿ ಇತ್ತು ಅಂದ್ರೆ ಅವಾಗ ಬ್ಯಾಂಗ್ಳೂರಲ್ಲಿ ಇಟ್ಟು ಆಮೇಲೆ ಅಲ್ಲಿಂದ ಅಲ್ಲಿ ಮೈಗ್ರೇಷನ್ ಮಾಡು ಮಲೆನಾಡಲ್ಲಿ. ಸೊ ನಂದನ, ಇದು ಈ ಸ್ವಂತ ಉದ್ಯೋಗ ಮನೆಯಲ್ಲಿ ಎಲ್ಲರೂ ನಿಮ್ ಕೈ ಜೋಡಿಸಿದ್ದಾರೆ? ಹಾ ಹೌದು ಸರ್, ಎಲ್ಲರ ಸಪೋರ್ಟ್ ಇರೋದ್ರಿಂದನೇ ಮಾಡ್ಲಿಕ್ಕೆ ಖುಷಿ. ಜೇನು ಕಚ್ಚಿದ್ರೆ ನಿಮ್ಗೆ ಏನ್ ಅನ್ಸೋದಿಲ್ಲ? ಇಲ್ಲ, ಇವಾಗ ಏನು ಅನ್ಸಲ್ಲ, ಮುಂಚೆ ತುಂಬಾ ಭಯ ಇತ್ತು, ಇವಾಗ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಅಭ್ಯಾಸ ಆಗಿದೆ. ಜಾಸ್ತಿ ಉತ್ಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಹೂವಿರಂತ ಪ್ರದೇಶಕ್ಕೆ ಹೋಗ್ಬೇಕಾ ಅಥವಾ ಜೇನುತುಪ್ಪ ಜಾಸ್ತಿ ಉತ್ಪಾದನೆ ಆಗ್ಬೇಕಂದ್ರೆ? ಅವಾಗ ಮೈಗ್ರೇಷನ್ ಮಾಡ್ತಾ ಇರ್ಬೇಕು, ಎಲ್ಲಿ ಯಾವ್ಯಾವ್ದು ಮಾಡ್ತಾ ಇದಾರೆ ಅಂತ. ಫ್ಲವರಿಂಗ್ ಎಲ್ಲ ಈಗ ಸೂರ್ಯಕಾಂತಿ ಎಲ್ಲ ಬೆಳೀತಾರಲ್ವಾ, ಆತರ ನಮಗೆಲ್ಲ ಗೊತ್ತಿರ್ಬೇಕು ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅಂತ. ಅವಾಗ ಮೈಗ್ರೇಷನ್ ಮಾಡಿದ್ರೆ ಜೇನುತುಪ್ಪ ಯಾವಾಗ್ಲೂ ಸಿಗ್ತಾ ಇರತ್ತೆ. ಇದು ರಕ್ಷಣೆ, ಜೇನು ಪೆಟ್ಟಿಗೆ ರಕ್ಷಣೆ ಕೂಡ ಮಹತ್ವದ್ದೇ ಅಲ್ಲ, ಯಾಕಂದ್ರೆ ನೀವು ಇಲ್ಲ ಅಂದ್ರೆ ಯಾರು ತಗೊಂಡು ಹೋಗ್ಬೋದು, ಎತ್ಕೊಂಡು ಹೋಗ್ಬೋದು, ಜೇನು ಕುಟುಂಬನೇ ಮಾಯ ಆಗ್ಬಿಡ್ತದಲ್ಲ. ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ. ಪಾಪ ಈ ಹುಳಗಳು ಕೂಡ ನಾಶ ಆಗ್ಬಿಡ್ತವೆ. ಸೊ ನೀವು ಎರಡರಷ್ಟು ಕಾಳಜಿ ತಗೋಬೇಕಾಗುತ್ತೆ. ಹೌದು, ಹೆಂಗೆ ಕಾಳಜಿ ತಗೋತೀರಿ ಅದ್ರ ಬಗ್ಗೆ? ಅಂದ್ರೆ ನಾವು ಇವಾಗ ಬೇರೆ ಬೇರೆ ಸೈಟ್ ಗಳಲ್ಲೂ ಇಡೋದ್ರಿಂದ ಅದನ್ನೆಲ್ಲ ನೋಡ್ತೀವಿ. ನಮ್ದು ಒಂದ್ಸತಿ ಹಂಗೆ ಆಗಿತ್ತು, ಜೇನ್ ಬಾಕ್ಸ್ ಬಿಟ್ಟು ಫ್ರೇಮ್ ಸಮೇತ ತಗೊಂಡು ಹೋಗ್ಬಿಟ್ಟಿದಾರೆ, ಹುಳ ಎಲ್ಲ ಅರ್ಧ ಇದೆ ಅರ್ಧ ಹೋಗಿದೆ. ಆಕ್ಚುಲಿ ನಮ್ಗೆ ತುಂಬಾ ಲಾಸ್ ಆಯ್ತು, ತುಂಬಾ ಬಾಕ್ಸಸ್ ಹೋಯ್ತು ಅವಾಗ. ಹಂಗಾಗಿ ನೀವು ಸಾಕೊಂಡಿದ್ದ ಜೇನು ಕುಟುಂಬಗಳೆಲ್ಲ ನಾಶ ಆಯ್ತು ಅಂದ್ರೆ ಅದು ತುಂಬಾ ಬೇಜಾರಾಗುತ್ತೆ. ನಿಜವಾಗ್ಲೂ ಸರ್, ನಿಜ ಬೇಜಾರಾಗತ್ತೆ. ಯಾಕಂದ್ರೆ ಒಂದ್ ಜೇನು ಕುಟುಂಬ ನೀವು ಸಂಗ್ರಹಣೆ ಮಾಡೋದು ಹುಡುಗಾಟಿಗೆ ವಿಷಯ ಅಲ್ಲ. ಹೌದು ಹೌದು, ಯಾಕಂದ್ರೆ ನಿಮ್ಗೆ ಜೇನು ಸಿಗದೆ ಅದು ವಿರಳ. ಹೌದು, ಈಗ ಜೇನು ಸಂತತಿನೂ ಕಮ್ಮಿ ಆಗ್ತಾ ಇರೋದು. ಯಾಕಂದ್ರೆ ಅದು ಈಗ ಕೀಟನಾಶಕ ಬಳಸೋದಿರ್ಲಿ ಅಥವಾ ಹೂವಿನ ಅಲಭ್ಯತೆ ಇರ್ಲಿ, ಈಗ ಬೇರೆ ಬೇರೆ ಕಾರಣ ಇದಾವೆ. ಈಗ ಕೆಲವೊಂದು ಕೀಟಗಳು ಕೂಡ ಅವು ದಾಳಿ ಮಾಡಿ ನಾಶ ಮಾಡ್ತವೆ, ಅಥವಾ ಈಗ ಕೆಲವೊಂದು ಬೇರೆ ಬೇರೆ ಜೀವಿಗಳು ಕೂಡ ಈ ಜೇನು ಹುಳನ್ನ ತಿಂದು ಬದುಕೋವಿದಾವೆ. ಹೌದು ಹೌದು. ಅಂತದ್ರಲ್ಲಿ ಈಗ ಜೇನು ಪೆಟ್ಟಿಗೆ ಇಟ್ಟ ತಕ್ಷಣ ಈಗ ಬುಡದಲ್ಲಿ ಏನ್ ಇಡ್ತೀರಿ? ಕೆಳಗಡೆಯಿಂದ ಭೂಮಿ ಮೇಲಿಂದ

ಇಪ್ಪತ್ತೊಂದು ಬಾರಿ ಚರಣೆಂಬೆ ಅಪ್ಪ ಗಣಪನಿಗೆ ತುಪ್ಪದ ಇಪ್ಪತ್ತೊಂದು ಬಾರಿ ಶರಣೆಂಬೆ ಅಪ್ಪ ಗಣಪನಿಗೆ ತುಪ್ಪದ ದಿಪಾಜಿ ಇಪ್ಪತ್ತೊಂದು ಬಾರಿ ಶರಣೆಂಬೆ ಇಪ್ಪತ್ತೊಂದು ಬಾರಿ ಶರಣೆಂಬೆ ಗಣಪನೆ ಸಾವಿರ ತೆಂಗಿನಕಾಯ ವಡದೇವು ಅಯ್ಯ ಸಾವಿರ ತೆಂಗಿನಕಾಯ ವಡದೇವು ಸಿದ್ದೇವಿ ನಾಯಕನೆ ಬುದ್ಧಿ ಪಣಯ ತಂದೆ ಎಷ್ಟೊಂದು ಗಳಿಗೆ ನೆನದೇವು ಕನ್ನಡದ ಮುದ್ದು ಮಕ್ಕಳ ಮೇಲೆ ದಯ ತೋರು ಮುದ್ದು ಮಕ್ಕಳ ಮೇಲೆ ದಯ ತೋರು ಸಿದ್ದೇವಿ ನಾಯಕನೆ ಬುದ್ಧಿ ಪಣಯ ತಂದೆ ಎಷ್ಟೊಂದು ಗಳಿಗೆ ನೆನದೇವ ಮಕ್ಕಳ ಮೇಲೆ ದಯತೋರು ಏ ಗುರು ಮಾಪಾಯೇ ಅಂತ ಸದ್ಗುರು ಮಾಪಾಯೇ ಗುರು ಮಾಪಾಯೇ ಅಂತ ಸದ್ಗುರು ಜಾ